ಸಿಮೆಂಟ್ ಅಂಕಣ ಮಾದರಿ, ಸಿಮೆಂಟ್ ತೊಟ್ಟಿಗಳನ್ನ ಇದ್ ಮಾಡ್ಬಿಟ್ಟು ಅದರಲ್ಲಿ ಎರೆಹುಳ ಗೊಬ್ಬರ ಮಾಡಬಹುದಾಗಿದೆ, ಮತ್ತೆ ಕಲ್ಲಿನಿಂದ ನಿರ್ಮಿಸಿಕೊಂಡು ಅದನ್ನು ತೊಟ್ಟಿ ಮಾಡಬಹುದಾಗಿದೆ, ಮಾಡ್ಕೊಂಡು ತೊಟ್ಟಿ ಮಾಡಿಕೊಂಡು ಮಾಡಬಹುದಾಗಿದೆ. ಮತ್ತೆ ಪ್ಲಾಸ್ಟಿಕ್ ಕ್ರೇಟ್, ಅದರಲ್ಲೂ ಸಹ ಎರೆಹುಳ ಗೊಬ್ಬರನ ಮಾಡ್ತಾ ಇದ್ದಾರೆ ಈಗ, ಅದು ಉತ್ತಮವಾಗಿ ಮಾಡಬಹುದು ಅಂತ ತಿಳಿದು ಬಂದಿದೆ. ಅಂದ್ರೆ ಮುಖ್ಯವಾಗಿ ಗೊಬ್ಬರವನ್ನು ಯಾವ ರೀತಿ ತಯಾರಿಸ್ಕೋಬಹುದು ಅಂತೀರಿ? ಇದನ್ನ ಮನೆ ಒಳಗೆ ಹಿತ್ತಲಲ್ಲಿ ಹೊಲದಲ್ಲಿ ಎಲ್ಲಿ ಬೇಕಾದರೂ ಮಾಡಬಹುದಾಗಿದೆ. ಗೊಬ್ಬರ ತಯಾರಿಸುವಾಗ ಮೊದಲನೇದಾಗಿ ಸೂಕ್ತ ಸ್ಥಳ ಆರಿಸ್ಕೋಬೇಕು, ಆಮೇಲೆ ಎರೆಹುಳ ಪ್ರಭೇದ ತಳಿ, ಈಗ ಮೂರು ಏನ್ ಹೇಳಿದ್ವಿ ಅದರಲ್ಲಿ ಯಾವುದು ಸೂಟ್ ಆಗುವಂತದ್ದು ಸರಿ ಹೊಂದುವಂತದ್ದನ್ನ ಆರಿಸ್ಕೋಬೇಕಾಗತ್ತೆ. ಮತ್ತೆ ಕಚ್ಚಾ ತ್ಯಾಜ್ಯ ಪದಾರ್ಥಗಳನ್ನ ಸಂಗ್ರಹಿಸಬೇಕಾಗತ್ತೆ. ತ್ಯಾಜ್ಯ ಪದಾರ್ಥಕ್ಕೆ ಮೊದಲು ಉಪಚಾರ ಮಾಡಬೇಕಾಗತ್ತೆ, ಅಂದ್ರೆ ಒಂದೇ ಸರಿ ನೇರವಾಗಿ ಹಾಕೋದಕ್ಕೆ ನೇರವಾಗಿ ಹುಳನ ಹಾಕ್ಲಿಕ್ಕೆ ಬರಲ್ಲ, ತ್ಯಾಜ್ಯ ಸ್ವಲ್ಪ ಕಳಿಸಿ ಆಮೇಲೆ ಹಾಕ್ಲಿಕ್ಕೆ ಬರುತ್ತೆ, ಹುಳುಗಳನ್ನು ಆಮೇಲೆ ಬಿಡಬೇಕಾಗುತ್ತೆ. ಬಿಡಬೇಕಾಗತ್ತೆ. ತಯಾರಿಸುವ ಜಾಗದಲ್ಲಿ ನೀರಿನ ಲಭ್ಯತೆ ಸ್ವಲ್ಪ ಮಟ್ಟಿಗೆ ಬೇಕು, ಅಲ್ಲಿ ಅಂದ್ರೆ ತೇವಾಂಶ ತೇವಾಂಶ ಕಾಪಾಡಲಿಕ್ಕೆ. ಮತ್ತೆ ಮಣ್ಣಿನ ರಸಸಾರ 6.5 ರಿಂದ 7.5 ಇರುವಂತ ಪ್ರದೇಶ ಆರಿಸಬೇಕಾಗತ್ತೆ. ಸ್ಥಳದ ಸುತ್ತಮುತ್ತ ಗೆದ್ಲು, ಇರುವೆಗಳು, ಹುತ್ತ ಇಂತ ಇಲ್ದಿರ ಇರುವಂತ ಜಾಗದಲ್ಲಿ ಮಾಡಬೇಕಾಗುತ್ತೆ. ಹೌದು, ಯಾವ ತರ ಉಪಯೋಗಿಸ್ಬೇಕಂದ್ರೆ ಅದರಲ್ಲಿ 60% ಪ್ರಮಾಣ ಒಣಗಿದ ಮುಖ್ಯ ತ್ಯಾಜ್ಯ ಪದಾರ್ಥ, ಹೊಂಗೆ, ಹಿಪ್ಪೆ, ಬೇವು, ಗ್ಲಿರ್ಸಿಡ್ಯ, ಕೃಷಿ ತ್ಯಾಜ್ಯ ಏನಿದೆ ಅದನ್ನ, 20% ಹಸಿರಲ್ಲೇ ತ್ಯಾಜ್ಯ ವಸ್ತು ಬೇಕಾಗತ್ತೆ, 15% ಪ್ರಾಣಿ ಸಗಣಿ ಅಥವಾ ಇಕ್ಕೆ ಅದು ಬೇಕಾಗತ್ತೆ, 5% ಮಣ್ಣು ಮತ್ತು ಇತರೆ ತ್ಯಾಜ್ಯ ಪದಾರ್ಥ ಬೇಕಾಗತ್ತೆ. ಈ ರೀತಿಯಾಗಿ ನಾವು ಶೇಕಡಾವಾರು ಪ್ರಮಾಣವನ್ನು ನೋಡ್ಕೊಂಡು ಹೊಂದಿಸಬೇಕಾಗತ್ತೆ. ಇನ್ನ ಈ ಎರೆಹುಳು ಗೊಬ್ಬರ ನಾವು ತಯಾರು ಮಾಡ್ಕೋಬೇಕಾಗತ್ತಲ್ಲ, ಇದಕ್ಕೆ ಈ ತ್ಯಾಜ್ಯ ವಸ್ತುಗಳನ್ನ ಈ ಒಂದು ಗುಂಡಿಗಳಲ್ಲಿ ಅಥವಾ ತೊಟ್ಟಿಗಳಲ್ಲಿ ಯಾವ ರೀತಿ ತುಂಬಿಸಬೇಕಾಗತ್ತೆ? ಅದನ್ನ ಎಷ್ಟು ಆಳ ಇರುತ್ತೆ ಅದನ್ನ 9 ಭಾಗಗಳಾಗಿ ನಾವು ವಿಂಗಡಿಸ್ಕೋಬೇಕಾಗತ್ತೆ. ಕೆಳ ಭಾಗದಲ್ಲಿ ಮೊದಲು ಸಣ್ಣದಾಗಿ ಕತ್ತರಿಸಿದ ತೆಂಗಿನ ಗರಿ ಚೂರು ಈ ತರದ ಹಾಕ್ಬೇಕು, ಆಮೇಲೆ ಸಗಣಿ, ಹಿಕ್ಕೆ ಅಥವಾ ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನ ಹಾಕ್ಬೇಕು ಅದರ ಮೇಲೆ. ಅದರ ಮೇಲೆ ಮೂರನೇದು ಒಣಗಿದ ಎಳ್ಳೆ, ಕಸ ಕಡ್ಡಿ, ಕೃಷಿ ತ್ಯಾಜ್ಯ, ಭತ್ತದ ಹೊಟ್ಟು ಈ ತರದ ಹಾಕ್ಬೇಕು. ನಾಲ್ಕನೇದಾಗಿ ಗೋಡು ಮಣ್ಣು ಅಂತ ಸಿಗತ್ತೆ, ಕೆರೆಗೋಡನು ಹಾಕ್ಬಹುದು. ಆಮೇಲೆ ಅದ್ರ ಮೇಲೆ ಮತ್ತೆ ಸಗಣಿ, ಹಿಕ್ಕೆ, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಮತ್ತೆ ಅದ್ರ ಮೇಲೆ ಹಸಿರು ಎಲೆ, ಹುಲ್ಲು, ಕಳೆ, ಬೆಳೆಗಳ ಕೂಳೆ ಇದನ್ನ ಹಾಕ್ಬೇಕು. ಅದ್ರ ಮೇಲೆ ಮತ್ತೆ ಸಗಣಿ ಅಥವಾ ಹಿಕ್ಕೆ ಹಾಕ್ಬೇಕು. ನಂತರ ಗೋಡ್ ಮಣ್ಣು ಅಂತ ಏನ್ ಹೇಳ್ತೀವಿ ಅದನ್ನ ಹಾಕ್ಬೇಕು. ಮೇಲೆ ಒಣಗಿದ ಹುಲ್ಲು, ಸೋಗೆ, ಭತ್ತದ ಹೊಟ್ಟು ಈ ತರದ್ ಹಾಕ್ಬೇಕು. ಈ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನು ತುಂಬಿದ ನಂತರ 10 ದಿನಗಳವರೆಗೆ ಮಡಿಯಲ್ಲಿರುವಂತ ಪದಾರ್ಥಗಳನ್ನು ಸರಿಯಾಗಿ ಒದ್ದೆ ಆಗುವಂತೆ ನೀರು ಸಿಂಪಡಿಸಬೇಕು. ಕಚ್ಚಾ ಪದಾರ್ಥ ತುಂಬಿದ 11ನೇ ದಿನದಂದು ಮಡಿಗಳಿಗೆ 4 ಅಂಗುಲದ ಆಳದಲ್ಲಿ ಎರೆಹುಳುಗಳನ್ನ ಬಿಡಬೇಕು, ಸ್ವಲ್ಪ ಕೆಳಗಡೆ ಕೆಳಗಡೆ ಬಿಡಬೇಕು. ಮೇಲೆ ಬಿಟ್ಟರೆ ಬಿಸಿಲು ಇದು ಎಲ್ಲ ಜಾಸ್ತಿ ಆಗಿರೋದ್ರಿಂದ ಪ್ರತಿ ಮಡಿ ಉದ್ದಕ್ಕೆ 100 ಹುಳುಗಳನ್ನ ಬಿಡೋದು ಸೂಕ್ತ. ಹೆಚ್ಚಿನ ಸಂಖ್ಯೆಯಲ್ಲಿ ಎರೆಹುಳ ಬಿಟ್ಟರೆ ಬೇಗ ಕೊಳೆಯತ್ತೆ. ಅಂದ್ರೆ ಇದಕ್ಕೆ ಸ್ವಲ್ಪ ನೆರಳನ್ನು ಕೂಡ ಕೊಡಬೇಕಾಗತ್ತೆ ನಾವು. ಹೌದು ಹೌದು, ಈ ತೊಟ್ಟಿಗಳಿಗೆ ನೆರಳಲ್ಲೇ ತೊಟ್ಟಿಗಳು ಮಾಡೋದು ಸೂಕ್ತ, ಮರದ ಕೆಳಗೆ ಅಥವಾ ಬಿಸಿಲು ಬೀಳದಂಗೆ. ಇನ್ನು ಮುಖ್ಯವಾಗಿ ಎರೆಗೊಬ್ಬರವನ್ನು ತಯಾರಿಸುವಾಗ ಯಾವ್ಯಾವ ಅಂಶಗಳನ್ನು ಗಮನಿಸಬೇಕಾಗತ್ತೆ ಅಂತಿದೆ? ಎರೆಹುಳ ಗೊಬ್ಬರ ತಯಾರಿಸುವಾಗ ಪ್ರಮುಖ ಅಂಶಗಳನ್ನ ಗಮನಿಸನೇ ಇದು ಮಾಡಬೇಕು. ಮೊದಲನೇದು ತ್ಯಾಜ್ಯ ವಸ್ತುಗಳು ಒಣಗದಂತೆ ತೇವಾಂಶ ನೋಡಿಕೊಳ್ಳಬೇಕು. ತೇವಾಂಶ ಬಹು ಮುಖ್ಯವಾದದ್ದು, 60% ರಿಂದ 70% ಭಾಗದ ತೇವಾಂಶವನ್ನು ಕಾಪಾಡಬೇಕು. ಇದರಿಂದ ಕಾಂಪೋಸ್ಟಿಂಗ್ ಏನ್ ಹೇಳ್ತೀವಿ ಕಳೆಯೋದು ಪರಿಣಾಮಕಾರಿ ಆಗತ್ತೆ. ಎರೆಹುಳು ಬಿಟ್ಟು ಸುಮಾರು 45 ದಿವಸ ನಂತರ ಮಡಿಯ ಮೇಲ್ಪದರದಲ್ಲಿ ಹಿಕ್ಕೆಗಳ ಶೇಖರಣೆ ಆರಂಭ ಆಗುತ್ತೆ. ಈ ಹುಳ ಬಿಟ್ಟ 80ರಿಂದ 90 ದಿನಗಳ ನಂತರ 75ರಿಂದ 90% ಮಡಿಯಲ್ಲಿರುವ ತ್ಯಾಜ್ಯ ಪದಾರ್ಥ ಹಿಕ್ಕೆಯಾಗಿ ಮಾರ್ಪಾಡಾಗತ್ತೆ. ಆಗ ಇದನ್ನ ನಾವು ಹಾರ್ವೆಸ್ಟ್ ಅಂತ ಹೇಳ್ತೀವಿ, ಕಟಾವ್ ಅಂತ ಹೇಳಿ ಸಂಗ್ರಹಣೆ ಮಾಡಿ ಬೆಳೆಗಳಿಗೆ ಬಳಸಬಹುದಾಗಿದೆ. ಇನ್ನು ಈ ಎರೆಗೊಬ್ಬರವನ್ನ ನಾವು ಯಾವ ರೀತಿ ಸಂಗ್ರಹಿಸಬೇಕಾಗತ್ತೆ ಮತ್ತೆ ಯಾವ ರೀತಿ ಶೇಖರಣೆ ಮಾಡಬೇಕಾಗತ್ತೆ? ಖಂಡಿತ, ಇದು ತುಂಬಾ ಪ್ರಮುಖವಾದ ಅಂಶ. ಗೊಬ್ಬರ ಮಾಡಿದ್ಮೇಲೆ ಅದನ್ನ ಯಾವ ತರ ತೆಗೆದು ಬಳಸ್ತೀವಿ ಅನ್ನೋದನ್ನೇ ಮುಖ್ಯವಾದದ್ದು. ಈ ಕಾಂಪೋಸ್ಟ್ ಗುಂಡಿಗೆ ಬಿಟ್ಟ 90 ದಿವಸ ಆದ್ಮೇಲೆ ಎರೆಹುಳ ಕಾಂಪೋಸ್ಟ್ ಕಟಾವಿಗೆ ಸಿದ್ಧವಿರುತ್ತೆ, ಅಂದ್ರೆ ಅದನ್ನ ಸಂಗ್ರಹಣೆಗೆ ರೆಡಿ ಇರುತ್ತೆ. ಈ ಹಂತದಲ್ಲಿ ಮಡಿಗಳಿಗೆ ನೀರ್ ಹಾಕೋದನ್ನ ನಿಲ್ಲಿಸ್ಬೇಕು. ಮೊದಲು ನಾವೇನ್ ಹೇಳಿದ್ವಿ 60ರಿಂದ 70ರಷ್ಟು ತೇವಾಂಶ ಕಾಪಾಡ್ತಿದ್ವಲ್ಲ, ಸಂಗ್ರಹಣೆ ಮಾಡಕ್ ಮುಂಚೆ ಅದನ್ನ ನಿಲ್ಲಿಸ್ಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಎರೆಹುಳುಗಳು ತೇವಾಂಶ ಹೆಚ್ಚಾಗಿರುವಂತ ತಳಭಾಗಕ್ಕೆ ಹೋಗುತ್ತೆ. ಮೇಲ್ಭಾಗದ ಎರೆ ಗೊಬ್ಬರವನ್ನ ಸಂಗ್ರಹಿಸಿ ಸುಮಾರು 12 ಗಂಟೆ ಕಾಲ ನೆರಳಿನಲ್ಲಿ ಒಣಗಿಸಿ ಚೀಲಗಳಲ್ಲಿ ತುಂಬಿ ಸಂಗ್ರಹಣೆ ಮಾಡಬಹುದು. ಈ ರೀತಿ ಸಂಗ್ರಹಣೆ ಮಾಡಲಾದ ಗೊಬ್ಬರವನ್ನು ಸಾಮಾನ್ಯವಾಗಿ 3ರಿಂದ 6 ತಿಂಗಳಲ್ಲಿ ಬಳಸೋದು ಸೂಕ್ತ. ಪ್ರತಿ ಎಕರೆ ಪ್ರದೇಶಕ್ಕೆ 400 ರಿಂದ 1,000 ಕೆಜಿ ಎರೆಗೊಬ್ಬರವನ್ನು ಬಳಸಬಹುದು. ಅಂದ್ರೆ 1 ಟನ್ ಬೆಳೆಗೆ ಅನುಗುಣವಾಗಿ ಪ್ರತಿ ಎಕರೆಗೆ 400 ರಿಂದ 1,000 ಕೆಜಿ ಎರೆಹುಳ ಗೊಬ್ಬರ ಬಳಸೋದ್ರಿಂದ ಬಳಸುವ ರಸಗೊಬ್ಬರದ ಪ್ರಮಾಣ ಏನಿರುತ್ತೆ ಇದನ್ನ 25%-75% ಕಡಿಮೆ ಮಾಡಬಹುದು. ಇದರಿಂದಾಗಿ ಉತ್ಪಾದನಾ ವೆಚ್ಚ ನಮಗೆ ಕಡಿಮೆ ಆಗುತ್ತೆ. ಈ ಎರೆ ಗೊಬ್ಬರವನ್ನ ಬಿತ್ತನೆ ಸಮಯದಲ್ಲಿ ಕೊಟ್ಟಿಗೆ ಗೊಬ್ಬರ ಇದು ಎಲ್ಲ ಹಾಕ್ತಿವಲ್ಲ ಅಂತ ಸಮಯದಲ್ಲಿ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇನ್ನ ಎರೆಹುಳುವಿನ ಈ ನೈಸರ್ಗಿಕ ಶತ್ರುಗಳು ಯಾವ್ಯಾವು ಅಂತೇಳಿ? ಈ ಎರೆಹುಳ ಸಾಕಾಣಿಕೆ ಮಾಡುವಾಗ ಅವುಗಳ ನೈಸರ್ಗಿಕ ಶತ್ರುಗಳಿಂದ ರಕ್ಷಿಸೋದು ಪ್ರಮುಖವಾದ ಅಂಶ. ಇದರ ವೈರಿಗಳು ಅಂತ ಏನ್ ಹೇಳ್ತೀವಿ ಅದು ಗೆದ್ಲು. ಗೆದ್ಲಿದ್ರೆ ಎರೆಹುಳಕ್ಕೆ ತುಂಬಾ ಅಪಾಯ. ಮತ್ತೆ ಕೆಂಚಿಗ ಇರುವೆ ಏನಿದೆ ಅದೂ ಎರೆಹುಳನ ಹಾನಿ ಮಾಡುತ್ತೆ. ಮತ್ತೆ ಹಂದಿ, ಕಪ್ಪೆ, ನೆಲದುಂಬಿ ಈ ತರ ಯಾವುದು ಎರೆಹುಳ ಗೊಬ್ಬರದ ತೊಟ್ಟಿ ಸುತ್ತಮುತ್ತ ಬರದಂಗೆ ಕಾಪಾಡ್ಕೋಬೇಕಾಗತ್ತೆ ನಾವು. ಇನ್ನ ಎರೆಹುಳುಗಳನ್ನ ನಾವು ಒಳ್ಳೆಯ ಪ್ರಾಣಿ ಆಹಾರ ಅಂತ ಕೂಡ ಕೇಳಿದೀವಿ. ಹೌದು, ಇದನ್ನ ಯಾವ ರೀತಿ ನಾವು ತಯಾರಿಸ್ಕೋಬೇಕಾಗತ್ತೆ? ಯೂಟ್ರಿಲಿಸ್, ಐಸಿನಿಯಾ ಮತ್ತೆ ಲೂಮ್ರಿಕಸ್ ಹುಳುಗಳನ್ನ ಪ್ರಾಣಿಗೆ ಆಹಾರವಾಗಿ ಉಪಯೋಗಿಸಲಾಗ್ತಾ ಇದೆ. ಯಾಕೆಂದ್ರೆ ಈ ಹುಳುಗಳಲ್ಲಿ ಸಸಾರಜನಕ ಪ್ರೋಟೀನ್ ಮತ್ತೆ ಏನ್ ಹೇಳ್ತೀವಿ ಅದು ಕೊಬ್ಬು ಫ್ಯಾಟ್ ಹೊಂದಿರೋದ್ರಿಂದ ಇದು ಪ್ರಾಣಿಗಳಿಗೆ ಉತ್ತಮ ಆಹಾರ ಆಗಿದೆ. ಈ ಕೋಳಿ, ಮೀನು, ಹಂದಿಗಳಿಗೆ ಈ ಹುಳುಗಳಿಂದ ಮಾಡಿದಂತಹ ಪದಾರ್ಥವನ್ನು ಆಹಾರದೊಡನೆ ಬೆರೆಸು ಕೊಡ್ತಾರೆ. ತಯಾರಿಸಬೇಕು ಅಂತಂದ್ರೆ ನಿಗದಿತ ಪ್ರಮಾಣದಲ್ಲಿ ಸಂಗ್ರಹಿಸಿದ ಹುಳುಗಳನ್ನ ನೀರಿನಲ್ಲಿ ತೊಳೆಯಬೇಕು. ಈ ಹುಳುಗಳಿಗೆ 12-24 ಗಂಟೆವರೆಗೆ ಯಾವುದೇ ಆಹಾರ ಕೊಡಬಾರದು ಎರೆಹುಳುಗಳಿಗೆ. ನಂತರ ಹುಳುಗಳನ್ನ ಪ್ಲಾಸ್ಟಿಕ್ ಕ್ರೇಟ್ ಅಥವಾ ಟ್ರೇ ಅಂತ ಏನ್ ಹೇಳ್ತೀವಿ ಅಥವಾ ಗಾಜಿನ ಡಬ್ಬಿಲ್ ಬಿಟ್ಟು ಚೆನ್ನಾಗಿ ಒದ್ದೆ ಮಾಡಿದ ಬ್ಲಾಟಿಂಗ್ ಪೇಪರ್ಗಳನ್ನ ಆಹಾರವಾಗಿ ಕೊಡಬೇಕು. 3-4 ದಿವಸ ಬರೀ ಬ್ಲಾಟಿಂಗ್ ಪೇಪರೇ ಆಹಾರವಾಗಿ ಕೊಡಬೇಕಾಗತ್ತೆ. ಬ್ಲಾಟಿಂಗ್ ಪೇಪರ್ ತಿಂದ್ಮೇಲೆ ಇವು ಹಿಕ್ಕೆಯನ್ನ ಹಾಕ್ಲಿಕ್ಕೆ ಪ್ರಾರಂಭಿಸುತ್ತೆ. ಹುಳುಗಳನ್ನ ಮತ್ತೆ ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕು. ನಂತರ ಹುಳುಗಳನ್ನು 0.5% ಉಪ್ಪಿನ ದ್ರಾವಣದಲ್ಲಿ ಅದ್ದಿ ತೆಗಿಬೇಕು. 12 ಗಂಟೆವರೆಗೆ ಹುಳುಗಳನ್ನು ನೆರಳಿನಲ್ಲಿ ಒಣಗಿಸ್ಬೇಕು. ನಂತರ ಬಿಸಿಲಿನಲ್ಲಿ ಅಥವಾ ಓವನ್ ನಲ್ಲಿ 60 ಡಿಗ್ರಿ ಶಾಖದಲ್ಲಿ 15 ನಿಮಿಷ ಒಣಗಿಸ್ಬೇಕು. ಒಣಗ್ಬಿಡತ್ತೆ ಚೆನ್ನಾಗಿ. ಈ ಒಣಗಿದ ಎರೆಹುಳುಗಳನ್ನ ಪುಡಿ ಮಾಡಿ ಈ ಪುಡಿಯನ್ನ ಈ ಕೋಳಿ, ಮೀನು, ಹಂದಿಗೆ ಕೊಡ್ತೀವ ಆಹಾರದ ಜೊತೆ ಮಿಶ್ರ ಮಾಡಿ ಬಳಸಬಹುದಾಗಿ. ಮತ್ತೆ ಈ ಎರೆ ಗೊಬ್ಬರಕ್ಕೂ ಕೂಡ ಒಳ್ಳೆ ಬೇಡಿಕೆ ಕೂಡ ಇರುತ್ತೆ. ಹೌದು, ತುಂಬಾ ಬೇಡಿಕೆ ಇದೆ. ಇವುಗಳನ್ನ ಮಾರಾಟ ಮಾಡಿ ಕೂಡ ಒಳ್ಳೆ ಆದಾಯವನ್ನ ಗಳಿಸಬಹುದು ನಮ್ಮ ಗ್ರಾಮೀಣ ಮಹಿಳೆಯರು ಗಳಿಸಬಹುದು. ಈಗಾಗಲೇ ಸುಮಾರು ಸ್ವಸಹಾಯ ಗುಂಪುಗಳು ಎಲ್ಲ ಸೇರಿ ಉತ್ಪಾದನೆ ಮಾಡಿ ಇದ್ ಮಾಡ್ತಿದ್ದಾರೆ. ಬೇರೆ ಎಲ್ಲರೂ ತಮ್ಮ ಜಮೀನಿಗೆ ಬೇಕಾಗೋದು ಮಾರಾಟ ಮಾಡ್ಲಿಕ್ಕೆ ಆಗದಿದ್ರು ತಮ್ಮ ಜಮೀನಿಗೆ ಬೇಕಾಗುವಷ್ಟು ಎರೆ ಗೊಬ್ಬರನ ಉತ್ಪಾದನೆ ಮಾಡಿಕೊಂಡು ಬಳಸೋದ್ರಿಂದ ಅವರ ಜಮೀನಿನ ಮಣ್ಣಿನ ಗುಣಧರ್ಮ ಉತ್ತಮ ಆಗತ್ತೆ. ಹಾಗಾಗಿ ಎರೆ ಗೊಬ್ಬರ ಪ್ರಮುಖ ಪಾತ್ರ ಕೃಷಿಯಲ್ಲಿ ವಹಿಸುತ್ತೆ ಅಂತ. ಆದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಎರೆ ಗೊಬ್ಬರದ ತಯಾರಿಕೆ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನ್ನಿಷ್ಟೆಲ್ಲ ಕೇಳಿದೆ. ಒಳ್ಳೆ ಮಾಹಿತಿ ಮಾಡಿಕೊಟ್ರಿ ಉಷಾ ಅವರೇ, ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಎರೆ ಗೊಬ್ಬರ ತಯಾರಿಕೆ ಈ ಕುರಿತು ಉಷಾ ಆರ್ವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಬಾಳೆ ಬೆಳೆಯನ್ನು ಬಾಧಿಸುವ ಹುಸಿ ಕಾಂಡದ ಮೂತಿ ಹುಳು ನಿಯಂತ್ರಣ ಈ ಕುರಿತು ಮಾಹಿತಿ. ಬಾಳೆ ಬೆಳೆಯನ್ನ ಹಲವಾರು ಕೀಟಪೀಡಿಗಳು ಬಾಧಿಸುತ್ತವೆ. ಅವುಗಳಲ್ಲಿ ಹುಸಿ ಕಾಂಡದ ಮೂತಿ ಹುಳು ಕೂಡ ಬಹಳ ಮುಖ್ಯವಾದಂಥದ್ದು. ಸಾಮಾನ್ಯವಾಗಿ ಈ ಬಾಳೆ ಬೆಳೆಯ ಹುಸಿ ಕಾಂಡದ ಮೂತಿ ಹುಳುವಿನ ಹಾವಳಿ ಬೇಸಿಗೆ ಮತ್ತು ಮುಂಗಾರು ಹಂಗಾಮಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಬಾಳೆ ಸುಮಾರು 4 ತಿಂಗಳ ಬೆಳೆಯಾಗ್ತಿದ್ದಂತೆ ಇದು ಪ್ರಾರಂಭವಾಗುತ್ತೆ. ಈ ಕೀಟದ ಹಾವಳಿ ಗೊತ್ತಾಗುವಷ್ಟರಲ್ಲಿ ಬಾಳೆ ಬೆಳೆ ಹೂ ಬಿಡುವಂಥ ಒಂದು ಹಂತಕ್ಕೆ ಬಂದಿರುತ್ತೆ. ಈ ಕೀಟದ ಬಾಧೆಯ ಲಕ್ಷಣಗಳು ಮುಖ್ಯವಾಗಿ ಈ ಕಾಂಡದ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳ ರೂಪದಲ್ಲಿ ಗೋಚರವಾಗುತ್ತೆ. ಬಾಳೆ ಬೆಳೆಗೆ 4 ತಿಂಗಳಾದ ನಂತರ ಈ ಚಿಕ್ಕ ಗಾತ್ರದ ರಂಧ್ರಗಳನ್ನು ನಾವು ಕಾಣಬಹುದು. ಈ ರಂಧ್ರಗಳಿಂದ ಲೋಳೆಯಂತಹ ಅಂಟು ಪದಾರ್ಥ ಹೊರಗಡೆ ಬರುತ್ತೆ. ಕೀಟದ ಮರಿ ಹಂತ ಮತ್ತು ಪ್ರೌಢದುಂಬಿ ಇವೆರಡೂ ಸೇರಿಕೊಂಡು ಬಾಳೆಯ ಕಾಂಡದ ಎಲೆಯ ಮಧ್ಯದ ದಿಂಡು ಮತ್ತು ಬಾಳೆಗೊನೆಯ ಬುಡದ ಭಾಗವನ್ನು ಬಾಧಿಸ್ತವೆ. ಮರಿ ಹಂತದ ಹುಳುಗಳು ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತವೆ. ಕಾಂಡದಲ್ಲಿ ಅನೇಕ ಸುರಂಗಗಳನ್ನು ಕೊರೆದು ತಿರುಳನ್ನು ತಿಂತವೆ. ಆನಂತರ ಬಾಳೆಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗ್ತವೆ. ಲೋಳೆಯಂತಹ ಪದಾರ್ಥ ಕಾಂಡದ ಮೇಲೆ ರಂಧ್ರಗಳ ಮೂಲಕ ಹೊರಗಡೆ ಬರುತ್ತೆ. ಕ್ರಮೇಣವಾಗಿ ಕಾಂಡ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ರಭಸವಾದಂಥ ಗಾಳಿ ಬೀಸಿದಾಗ ಅದು ಮುರಿದು ಬೀಳುತ್ತೆ. ಕೀಟದ ಹಾವಳಿ ಹೆಚ್ಚಾದಾಗ ಕಾಂಡಕ್ಕೆ ಜೋಡಣೆಯಾಗುವಂಥ ಎಲೆಗಳ ಬುಡಭಾಗದಲ್ಲಿ ನೀರಿನಂತಹ ದ್ರವ ಕೂಡ ಸೋರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಬಾಳೆಯ ಗೊನೆಯ ಬುಡದ ಭಾಗ ಕೊಳೆಯೋದಕ್ಕೆ ಪ್ರಾರಂಭವಾಗಿ ಬಾಳೆಕಾಯಿಗಳು ಚೆನ್ನಾಗಿ ಬಲಿಯೋದಕ್ಕಿಂತ ಮೊದಲೇ ಮಾಗ್ತವೆ. ಬಾಧೆಗೆ ಒಳಗಾದಂಥ ಕಾಂಡ ಕೊಳೆಯೋದ್ರಿಂದ ದುರ್ವಾಸನೆ ಕೂಡ ಬರುತ್ತೆ. ಇನ್ನು ಬಾಳೆಕಾಂಡದ ಪ್ರೌಢ ಮೂತಿ ಹುಳುಗಳು ಹೊಳೆಯುವಂಥ ಕಡು ಕಪ್ಪು ಬಣ್ಣವನ್ನು ಹೊಂದಿರ್ತವೆ. ಗಾತ್ರದಲ್ಲಿ 25 mm mm ಇವು ಉದ್ದ ಇರ್ತವೆ. ರಾತ್ರಿ ಹೊತ್ತು ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತವೆ. ಮೋಡ ಕವಿದಂಥ ವಾತಾವರಣ ಮತ್ತು ತಂಪು ಹವಾಗುಣ ಇರುವಂಥ ದಿನಗಳಲ್ಲಿ ಹಗಲಲ್ಲೂ ಕೂಡ ಇವುಗಳು ಕಂಡುಬರ್ತವೆ. ಸಾಮಾನ್ಯವಾಗಿ ದುಂಬಿಗಳು ಕೀಟಬಾಧಿತ ಬಲಿತ ಬಾಳೆ ಕಾಂಡಗಳಲ್ಲಿ ಮತ್ತು ಕಟಾವು ಮಾಡಿದ ನಂತರ ಉಳಿಯುವಂಥ ಕಾಂಡದ ತ್ಯಾಜ್ಯಗಳಲ್ಲಿ ಅಡಕೊಂಡಿರ್ತವೆ. ಮೂತಿ ಹುಳು ಬಾಧೆ ಇರುವಂಥ ಬಾಳೆ ತೋಟದಲ್ಲಿ ಕೀಟದ ಹಂತಗಳಾದಂಥ ತತ್ತಿ, ಮರಿ, ಕೋಶಾವಸ್ಥೆ ಮತ್ತು ಪ್ರೌಢ ದುಂಬಿಗಳು ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಕಾಣಿಸ್ಕೊಳ್ತವೆ. ಪ್ರೌಢ ದುಂಬಿಗಳು ಗಿಡದಿಂದ ಗಿಡಕ್ಕೆ ಸುಲಭವಾಗಿ ಹಾರುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಗಂಡು ಕೀಟ ಮತ್ತು ಹೆಣ್ಣು ಕೀಟಗಳು ನೋಡೋದಕ್ಕೆ ಒಂದೇ ಥರ ಇರ್ತವೆ. ಹೆಣ್ಣು ಕೀಟಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಗಂಡು ಮತ್ತು ಹೆಣ್ಣು ಕೀಟಗಳ ಸಂಯೋಗದಿಂದ 15-20 ದಿನಗಳಾದ ಮೇಲೆ ಹೆಣ್ಣು ದುಂಬಿ ಪ್ರತಿದಿನ ಒಂದು ತತ್ತಿ ರೀತಿಯಲ್ಲಿ ಸುಮಾರು 50 ತತ್ತಿಗಳನ್ನು ಇಡುತ್ತೆ. ತತ್ತಿಗಳು 2 mm ಉದ್ದ ಇರ್ತವೆ. ತೆಳು ಹಳದಿ ಮಿಶ್ರಿತ ಬಿಳಿ ಬಣ್ಣವನ್ನು ಹೊಂದಿರ್ತವೆ. ಹೆಣ್ಣು ದುಂಬಿ ತನ್ನ ಮೂತಿಯ ಸಹಾಯದಿಂದ ಕಾಂಡದ ಮೇಲೆ ತಗ್ಗುಗಳನ್ನು ಮಾಡಿ ಅದರಲ್ಲಿ ತತ್ತಿಗಳನ್ನು ಇಡುತ್ತೆ. ಆನಂತರ ಮೊಟ್ಟೆ 3-8 ದಿನದಲ್ಲಿ ಮರಿಯಾಗಿ ಹೊರಗಡೆ ಬರುತ್ತೆ. ಮರಿಗಳು ತೆಳು ಹಳದಿ ಮಿಶ್ರಿತ ಬಿಳಿ ಬಣ್ಣವನ್ನು ಹೊಂದಿರ್ತವೆ. ಅವುಗಳಿಗೆ ಕಾಲುಗಳಿರೋದಿಲ್ಲ. ಪೂರ್ಣ ಬೆಳೆದಂಥ ಮರಿಗಳು 2.5-3 cm ಉದ್ದ ಇರ್ತವೆ, ದಪ್ಪಾಗಿರ್ತವೆ. ನಂತರ ನಾರುಗಳಿಂದ ಕೂಡಿದಂಥ ಗೂಡನ್ನು ಕಾಂಡದಲ್ಲಿರುವಂಥ ತ್ಯಾಜ್ಯ ವಸ್ತುಗಳಿಂದ ತಮ್ಮ ಸುತ್ತಲೂ ಹೆಣೆದುಕೊಳ್ತಾ ಕೋಶಾವಸ್ಥೆಯನ್ನು ಹೊಂದುತ್ತವೆ. ಇಲ್ಲಿ ಸುಮಾರು 8-10 ದಿನದವರೆಗೆ ಕಳೆದು ಪ್ರೌಢ ಕೀಟಗಳಾಗಿ ಹೊರಗಡೆ ಬರ್ತವೆ. ತತ್ತಿಯಿಂದ ಪ್ರೌಢಾವಸ್ಥೆಯವರೆಗಿನ ಒಟ್ಟು ಜೀವನ ಚಕ್ರದ ಅವಧಿ 45 ದಿನ. ಇನ್ನು ಈ ಬಾಳೆಯ ಮೂತಿ ಹುಳುವಿನ ನಿರ್ವಹಣೆಗೆ ಬಂದರೆ, ಬಾಳೆ ತೋಟದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ನೆಡೋದಕ್ಕೆ ಆರೋಗ್ಯಕರವಾದಂಥ ಮತ್ತು ಕೀಟಮುಕ್ತ ಕಂದುಗಳನ್ನು ಬಳಸ್ಕೋಬೇಕು. ಬಾಳೆಯ ಗಿಡದಲ್ಲಿನ ಒಣಗಿದ ಎಲೆಗಳನ್ನು ತೆಗೆಯೋದ್ರಿಂದ ಕಾಂಡದ ಮೇಲಿರುವಂಥ ಕೀಟದ ಬಾಧೆಯ ಲಕ್ಷಣಗಳನ್ನು ಪ್ರಾರಂಭದ ಹಂತದಲ್ಲೇ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಬಾಳೆ ಬುಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಮರಿಕಂದುಗಳನ್ನು, ಹಾಗೆಯೇ ಮೂತಿ ಹುಳು ಬಾಧಿತ ಕಂದುಗಳನ್ನು ಮತ್ತು ಕಾಂಡಗಳನ್ನು ಆಗಾಗ ಕಿತ್ತು ನಾಶಪಡಿಸಬೇಕು. ಕಾಂಪೋಸ್ಟನ್ನು ತಯಾರು ಮಾಡೋದಕ್ಕೆ ಬಳಸಬಾರದು. ಬಾಳೆಗೊನೆಗಳನ್ನು ಕೊಯ್ಲು ಮಾಡಿದ ನಂತರ ಉಳಿದಂಥ ಬಾಳೆಕಾಂಡವನ್ನು ಭೂಮಿಯ ಮೇಲ್ಮೈ ಮಟ್ಟಕ್ಕೆ ಕತ್ತರಿಸಿ ತೆಗಿಬೇಕಾಗತ್ತೆ. ಇನ್ನು ಪೋಷಕಾಂಶಗಳ ನಿರ್ವಹಣೆಗೆ ಬಂದರೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಮಣ್ಣಿನ ಫಲವತ್ತತೆಯನ್ನು ಪರೀಕ್ಷಿಸಿ ನಾವು ಬಳಸಬೇಕಾಗತ್ತೆ. ಹೆಚ್ಚು ಪ್ರಮಾಣದ ಸಾರಜನಕ ಗೊಬ್ಬರ ಬಳಸಿದರೆ ಈ ಗಿಡಗಳು ಹೆಚ್ಚು ಕೀಟ ಮತ್ತು ರೋಗಗಳನ್ನು ಆಕರ್ಷಿಸುತ್ತವೆ. ಒಂದು ವೇಳೆ ಕಡಿಮೆ ಬಳಸಿದರೆ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಹೀಗಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ಈ ಗೊಬ್ಬರಗಳನ್ನು ಬಳಸಬೇಕು. ಪ್ರೌಢ ಕೀಟಗಳನ್ನು ಲಿಂಗಾಕರ್ಷಕ ಬಲೆಯಿಂದ ಆಕರ್ಷಿಸಿ ಗಂಡು ಮತ್ತು ಹೆಣ್ಣು ದುಂಬಿಗಳೆರಡರ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡ್ಕೋಬಹುದು. ಇದಕ್ಕಾಗಿ ಬಾಳೆ ತೋಟದಲ್ಲಿ ಪ್ರತಿ ಎಕರೆಗೆ 40 ಬಲೆಗಳಂತೆ ಅಲ್ಲಲ್ಲಿ ಬಲಿತ ಬಾಳೆದಿಂಡುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಒಂದು ಕಡೆ ರಾಶಿ ಹಾಕಿ ಗೋಣಿ ಚೀಲಗಳಿಂದ ಮುಚ್ಚಬೇಕು. ಆನಂತರ ದುಂಬಿಗಳನ್ನು ಸಂಗ್ರಹಿಸಿ ನಾಶಪಡಿಸಬೇಕು. ಕತ್ತರಿಸಿದಂಥ ತುಂಡುಗಳಿಗೆ 20 gram ಬೆವೇರಿಯ ಬ್ಯಾಸಿಯಾನವನ್ನು ಪ್ರತಿ ಬಲೆಗೆ ಹಾಕಬೇಕಾಗತ್ತೆ. ಇನ್ನು ಜೈವಿಕ ನಿರ್ವಹಣೆಗೆ ಬಂದರೆ, ಕೆಲವೊಂದು ಜಾತಿಯ ಕೀಟಗಳು ಈ ಬಾಳೆ ಮೂತಿ ಹುಳುವಿನ ಮರಿ ಮತ್ತು ಕೋಶಗಳನ್ನು ತಿಂದು ನಾಶ ಮಾಡ್ತವೆ. ಮೆಟರೀಸಿಯಂ ಅನೈಸೋಪ್ಲಿಯೆ ಎನ್ನುವಂಥ ಒಂದು ಜೈವಿಕ ಕೀಟನಾಶಕ ಶಿಲೀಂಧ್ರವನ್ನು ಉಪಯೋಗಿಸಿ 90% ಈ ಬಾಳೆ ಮೂತಿ ಹುಳದ ಹತೋಟಿಯನ್ನು ಮಾಡಬಹುದು. ಇನ್ನು ರಾಸಾಯನಿಕ ವಿಧಾನಗಳಿಗೆ ಬಂದರೆ, ಪ್ರತಿ ಲೀಟರ್ ನೀರಿಗೆ 2.5 mL ಕ್ಲೋರೋಫೈರಿಪಾಸನ್ನು ಬೆರೆಸ್ಕೊಂಡು ತೋಟದ ಸುತ್ತ ಇರುವಂಥ ಮರಗಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ಬಾಳೆ ಮೂತಿ ಹುಳುವಿನ ಕೀಟದ ಮೊಟ್ಟೆ ಇಡೋದನ್ನು ತಪ್ಪಿಸ್ಬೋದು. ಇನ್ನು ಮೊನೊಕ್ರೋಟೋಫಾಸ್ 36SL ಕೀಟನಾಶಕವನ್ನು ಕಾಂಡಕ್ಕೆ ನೇರವಾಗಿ ಚುಚ್ಚುಮದ್ದಿನ ರೂಪದಲ್ಲಿ ಕೊಡೋದು ಕೂಡ ಪರಿಣಾಮಕಾರಿ ಅಂತ ಕಂಡುಬಂದಿದೆ. 54 ಮಿಲಿಲೀಟರ್ನಷ್ಟು ಮೊನೊಕ್ರೊಟೋಫಾಸ್ ಕೀಟನಾಶಕವನ್ನು 350 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು 45 ಸೆಂಟಿಮೀಟರ್ ಮತ್ತು 150 ಸೆಂಟಿಮೀಟರ್ನ ಎತ್ತರದಲ್ಲಿ ತಿಂಗಳಿಗೊಮ್ಮೆ 5 ಮತ್ತು 8ನೇ ತಿಂಗಳಿನಲ್ಲಿ ಈ ಬಾಳೆ ಕಾಂಡಕ್ಕೆ ಕೊಡಬೇಕಾಗತ್ತೆ. ಹೂ ಬಿಟ್ಟ ನಂತರ ಈ ಚುಚ್ಚುಮದ್ದುವಿನ ಕೊಡಬಾರದು. 5% ಬೇವಿನ ಎಣ್ಣೆ ಮತ್ತು ಜೇಡಿ ಮಣ್ಣಿನ ಮಂದ ದ್ರಾವಣವನ್ನು ಮಾಡಿ ಬಾಳೆ ಗಿಡದ ಬುಡದ ಸುತ್ತ ಲೇಪಿಸೋದ್ರಿಂದ ಬಾಳೆ ಮೂತಿ ಹುಳು ಮೊಟ್ಟೆ ಇಡೋದನ್ನು ನಾವು ತಪ್ಪಿಸಬಹುದು. ರೈತ ಬಾಂಧವರೇ, ಇದುವರೆಗೆ ಬಾಳೆ ಬೆಳೆಯನ್ನು ಬಾಧಿಸುವ ಹುಸಿ ಕಾಂಡದ ಮೂತಿ ಹುಳು ನಿಯಂತ್ರಣ ಕುರಿತು ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬೇಕ ಪಾರ್ಚಿಮೆಂಟ್ 21,750 ರೂಪಾಯಿಗಳಿಂದ 22,400 ರೂಪಾಯಿಗಳು, ಅರಬೇಕ ಚೆರಿ 12,200 ರೂಪಾಯಿಗಳಿಂದ 12,500 ರೂಪಾಯಿ, ರೋಬಸ್ಟ ಪಾರ್ಚಿಮೆಂಟ್ 18,700 ರೂಪಾಯಿಗಳಿಂದ 18,900, ರೋಬಸ್ಟ ಚೆರಿ 10,900 ರೂಪಾಯಿಗಳಿಂದ 11,000 ರೂಪಾಯಿಗಳು. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳನ್ನು ಕುರಿತು ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ. ಮಡಿಕೇರಿ ಮಹದೇವಪೇಟೆ ನಿವಾಸಿ ಟಿಪಿ ಕನಕರಾಜು ಅವರು ಮಂಗಳೂರಿನಲ್ಲಿ ಇಂದು ನಿಧನರಾಗಿರುತ್ತಾರೆ. 76 ವರ್ಷ ಪ್ರಾಯದ ಟಿಪಿ ರಮೇಶ್ ಅವರ ಸಹೋದರ ಟಿಪಿ ಕನಕರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಡಿಕೇರಿಯಲ್ಲಿ 11 ಗಂಟೆಗೆ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆ ನವರ. ಕುಶಲ್ನಗರ ಪುರಸಭೆನ ಎಲ್ಲ ವಾರ್ಡ್ಗಳಿಗೆ ಶಾಶ್ವತ ಕುಡಿಯುವ ನೀರಿನ ಕೊಡುವ ರೂ 30 ಕೋಟಿ ಖರ್ಚಿನ ಯೋಜನೆಯ ಕೆಲಸ ಇದೀಗ ಸುರಾಗಿ ನಡೀತಾ ಉಂಟು. ಕೂಡಿಗೆನ ಕಾವೇರಿ ಹಾರಂಗಿ ನದಿ ಸೇರುವ ಜಾಗಲಿ ನೀರಿನ ತೆಗೆದು ಕುಶಲ್ನಗರದ ಜಲಗಾರದ ಶುದ್ದೀಕರಣ ಘಟಕಕ್ಕೆ ನೀರಿನ ಹಂಚುವ ಯೋಜನೆ ಇದಾಗಿದ್ದು ಕೆಲಸದ ಅಂದಾಜು ರೂ 30.86 ಕೋಟಿ ಖರ್ಚಲ್ಲಿ ನಡೀತಾ ಉಂಟು. ಯೋಜನೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಅಮೃತ್ 2.0 ಯೋಜನೆ ನಡೀಲಿ ಸಾಕ್ತಾ ಉಂಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಭಾಗಮಂಡಲನಾಡು ಗೌಡ ಸಮಾಜ, ಗೌಡ ಸಮಾಜ ಕರಿಕೆ, ಗೌಡ ಸಮಾಜ ಚೇರಂಬಾಣೆ, ಭಾಗಮಂಡಲನಾಡು ಗೌಡ ಯುವ ಒಕ್ಕೂಟ ಈ ಎಲ್ಲವರ ಕೂಡುಕೂಟಲಿ ಇದೇ ತಾರೀಕು 18ಕ್ಕೆ ಭಾಗಮಂಡಲಲ್ಲಿ ಭಾಗಮಂಡಲನಾಡು ಅರೆಭಾಷೆ ಜಂಬರ ಏರ್ಪಾಡಾಟು. ರಾಜ್ಯಲೇ ಸುರುನ ಹಾಲಿನ ಡೈರಿತ ಹೆಸರು ಪಡೆದಿರುವ ಕೂಡಿಗೆ ಹಾಲಿನ ಡೈರಿನ ಸದ್ಯಲೇ ಮ್ಯಾಲೆಗೆ ಇತ್ತಿವೆ. ಮುಂದಿನ ದಿನಗಳಲ್ಲಿ ಡೈರಿಲಿ ಮೊಸರು ಹಾಗೆ ಮಜ್ಜಿಗೆ ಉತ್ಪನ್ನ ತಯಾರಿಕಾ ಘಟಕನ ಶುರು ಮಾಡುವ ಯೋಜನೆಯನ್ನು ಮಾಡಿವೆತ್ತ ಹಾಸನ ಹಾಲು ಒಕ್ಕೂಟ ಕೊಡಗು ಘಟಕದ ನಿರ್ದೇಶಕ ಕೆಕೆ ಹೇಮಂತ್ ಕುಮಾರವು ಮಾಹಿತಿನ ಕೊಟ್ಟಡೋ. ಜಿಲ್ಲಾ ಆಟದ ಬಾಂಡಿರುವ ಕಿರಿಯರ ಕ್ರೀಡಾ ವಸತಿ ನಿಲಯಕ್ಕೆ ಅಥ್ಲೆಟಿಕ್ಸ್ ಮತ್ತು ಹಾಕಿ ಆಟಲಿ 2025-26 ಸಾಲಿಗೆ ಪ್ರತಿಭಾನ್ವಿತ ಆಟಗಾರರ ಆಯ್ಕೆ ಪ್ರಕ್ರಿಯೆ ಇದೇ ತಾರೀಕು 16ಕ್ಕೆ ಮಡಿಕೇರಿ ತಾಲೂಕು ನೌಕೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ, ತಾರೀಕು 17ಕ್ಕೆ ಸೋಮರ್ಪೇಟೆ ಮತ್ತು ಕುಶಾಲನಗರ ತಾಲೂಕು ನೌಕೆ ಕೂಡಿಗೆ ಸರ್ಕಾರಿ ಕ್ರೀಡಾ ಇಸ್ಕೂಲ್ಲಿ, ತಾರೀಕು 18ಕ್ಕೆ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ನೌಕೆ ಪೊನ್ನಂಪೇಟೆ ತಾಲೂಕು ಮಿನಿ ಆಟದ ಬಾಣಿಲಿ ಪ್ರತಿಭಾನ್ವಿತ ಆಟಗಾರರ ಆಯ್ಕೆ ನಡೆದಿತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತ ಅಧಿಕಾರಿಗ ಇದೇ ತಾರೀಕು 8ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಕರ್ನಾಟಕ ಲೋಕಾಯುಕ್ತ ಕಾಯ್ದಿನಡಿ ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡಿದು, ಬೇಕು ಬೇಕು ತ ದಣಿಸೋದು, ದುಡ್ಡು ಚೊಟ್ಟಿಕೆ ಪ್ಯಾಚಾಡ್ದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕುತ್ತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಡು. ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಹಂಗೆ ಕಂಪಾನಿಯು ಇವರ ಕೂಡು ಕೂಟಲಿ ಇದೇ ತಾರೀಕು 6-20 ಮುಟ ಬೆಳಿಗ್ಗೆ 9 ಸಾಯಂಕಾಲ 5 ಮುಟ ಮೂರ್ನಾಡು ಗ್ರಾಮ ಪಂಚಾಯಿತಿ ಸಮುದಾಯ ಭವನಲ್ಲಿ ಪುಕ್ಸಟ್ಟೆ ಪೂಟ್ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್. ಹಿರಿಯ ನಾಗರಿಕರ ವೇದಿಕೆ ಹಂಗೆ ಮಡಿಕೇರಿ ಲಯನ್ ಸಂಸ್ಥೆನ ಕೂಡುಕೂಟಲಿ ಇದೇ ತಾರೀಕು 10 ಬೆಳಿಗ್ಗೆ 9:30 ಮಧ್ಯಾಹ್ನ 1:30 ಉಂಟ. ಮಡಿಕೇರಿ ಲಯನ್ಸ್ ಕ್ಲಬ್ನ ಕೂಡುಕೂಟಲಿ ಸಾರ್ವಜನಿಕರಿಗೆ ಪುಕ್ಸಟ್ಟೆ ಕೆಮ್ಮಿನ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭನ ಪಡ್ಕೊಳಕ್. ಉತ್ತರಾಖಂಡದ ಹರಿದ್ವಾರದಲ್ಲಿ ತಾರೀಕು 8-11 ಮುಟ ನಡೆಯುವ ಕಿರಿಯರ ರಾಷ್ಟ್ರೀಯ ಕಬಡ್ಡಿ ತಂಡಕ್ಕೆ ಜಿಲ್ಲೆನ ಪ್ರಣಯ್ ಆಯ್ಕೆ ಔಟು. ಉಜಿರೆನ ಎಸ್ಡಿಎಂ ಕಾಲೇಜಲ್ಲಿ 2 ಬಿಕಾಂಲಿ ಓದ್ತಿರುವ ಪ್ರಣಯ್, ನಂಜರಾಯಪಟ್ಟಣದ ಶಂಕರನ ತಿಮ್ಮಯ್ಯ ಕವಿತಾ ದಂಪತಿಗಳ ಮಂಗ. ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ ಕರ್ನಾಟಕ ಮತ್ತು ಗೋವಾ ಬೆಟಾಲಿಯನ್ ಏರ್ವಿಂಗ್ಂದ ಜಿಲ್ಲೆನ ಮನ್ನೆರ ಪ್ರಶಸ್ತಿ ಆಯ್ಕೆ ಔಟು. ಮೂಡಬಿದಿರೆನ ಆಳ್ವಾಸ್ ಕಾಲೇಜಲ್ಲಿ 2 ಇಂಜಿನಿಯರಿಂಗ್ ಓದ್ತಿರುವ ಪ್ರಶಸ್ತಿ, ಪೊನ್ನಂಪೇಟೆ ತಾಲೂಕು ಹರಿಹರ ಗ್ರಾಮದ ಮನ್ನೆರ ಮನು ಸೌಮ್ಯ ದಂಪತಿಗಳ ಮಗಳು. ಮ್ಯಾನ್ಸ್ ಕಾಂಪೌಂಡ್ ಕ್ಲಬ್ನ ಕಡೆಯಿಂದ ಮಡಿಕೇರಿ ಜಿಲ್ಲಾ ಆಟದ ಬಣ್ಣ ನಡೆದ ಕಾಲ್ಚೆಂಡ ಆಟದ ಪ್ರದರ್ಶನ ಆಟಲಿ ಪತ್ರಕರ್ತರ ತಂಡ ಇನಾಮನ ಪಡ್ಕೊಂಡು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಕೂಡಕಂಡಿ ದಯಾನಂದ ಉಕೆ UGC ನಿಯಮದ ಪ್ರಕಾರ ಅಸೋಸಿಯೇಟ್ ಪ್ರೊಫೆಸರ್ಂದ ಪ್ರೊಫೆಸರ್ ಆಗಿ ಕಾಲೇಜ್ ಶಿಕ್ಷಣ ಇಲಾಖೆ ನಾಯಕರು ವೃತ್ತಿ ಪದೋನ್ನತಿನ ಕೊಟ್ಟು ಆದೇಶ ಹೊರಡಿಸಿಳು. ದಯಾನಂದವು ಭಾಗಮಂಡಲ ತಾವೂರು ಗ್ರಾಮದ ಕೂಡಕಂಡಿ ಚಂದ್ರಹಾಸ ಹರಿಣಾಕ್ಷಿ ದಂಪತಿಗಳ ಮಂಗ. ದಕ್ಷಿಣ ಕನ್ನಡ ಕೊಡಗು ಕಾಸರಗೋಡು ಜಿಲ್ಲೆಗಳ 3 ನಿಗದಿತ ಓವರ್ ಗೌಡ ಮನೆತನಗಳ ಓವರ್ ಆರ್ಮ್ ಕ್ರಿಕೆಟ್ ಆಟ ದೇವಸ್ಯ ಗೌಡ ಕಪ್ 2025 ಮಾರ್ಚ್ ತಾರೀಕು 1-2 ಗುತ್ತಿಗಾರುನ ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಲಿ ಏರ್ಪಾಡಾಟುತ್ತ ನಡೆಸುವ ಮಾಹಿತಿನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದ್ರಿ. ಪ್ರಾಯೋಜಕರು KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ LED ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಾಂಡೋವಿ ಮೋಟಾರ್ಸ್ ನೆಕ್ಸ ಇಲ್ಲಿ ಇದೀಗ ವರ್ಷಾಂತ್ಯದ ಡಿಸೆಂಬರ್ ಧಮಾಕಾ ಸೇಲ್. ಎಲ್ಲಾ ಮಾರುತಿ ವೆಹಿಕಲ್ ಗಳ ಮೇಲೆ ನೀವು ಇದುವರೆಗೂ ನಿರೀಕ್ಷಿಸದಂತಹ ಡಿಸ್ಕೌಂಟ್ ಆಫರ್. ಈ ಅದ್ಭುತ ಆಫರ್ ನೊಂದಿಗೆ ಮಾರುತಿ ವೆಹಿಕಲ್ ನಿಮ್ಮದಾಗಿಸಿ. ಭೇಟಿ ಕೊಡಿ ಮಾಂಡೋವಿ ಮೋಟಾರ್ಸ್ ನೆಕ್ಸ, ಕುಶಾಲನಗರ, ಗೋಣಿಕೊಪ್ಪ, ಸೋಮವಾರಪೇಟೆ. ಕಾಲ್ 9606017186. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ನಾವು ಕಂಡ ಕನಸಿನ ಮನೆ ರೆಡಿಯಾಯ್ತು. ಫರ್ನಿಚರ್ ಮಾತ್ರ ಸೂಪರ್ ಆಗಿರ್ಬೇಕು ನೋಡಿ. ಹಾಗಾದ್ರೆ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಸುನೀತಾ ಫರ್ನಿಚರ್ ಗೆ ಹೋಗ್ಬೇಕು ನೋಡು. ನಮ್ಮ ಇಷ್ಟ ಪ್ರಕಾರದ ಫರ್ನಿಚರ್ ಸೆಲೆಕ್ಟ್ ಮಾಡಬಹುದು. ಅದು ದೂರ ಆಗುತ್ತಲ್ವಾ? ದೂರ ಏನೂ ಇಲ್ಲ, ವಿರಾಜಪೇಟೆಯಿಂದ ಕೇವಲ 40 ಅಷ್ಟೇ. ಕರ್ನಾಟಕದ ಎಲ್ಲಾ ಕಡೆ ಫ್ರೀ ಡೆಲಿವರಿನೂ ಇದೆ. ಸುನೀತಾ ಫರ್ನಿಚರ್, ಉಳಿ ಇರಿಟಿ. JNJ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜನ್ ನೆಲ್ಲನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಲೂರು, ಕೊಳುವಂಡ ಕಾರ್ಯಪ್ಪ 9448721469. ಸಿದ್ದಾಪುರದ ಶ್ರೀ ದುರ್ಗಾ ಭಗವತಿ ದೇವಸ್ಥಾನದಲ್ಲಿ ಇದೇ 2025 January 3 ಶುಕ್ರವಾರ ಸಂಜೆಯಿಂದ January 6 ಸೋಮವಾರ ರಾತ್ರಿಯವರೆಗೆ ತಿರುಮಹೋತ್ಸವ ನಡೆಯಲಿದೆ. ಆ ಪ್ರಯುಕ್ತ January 5 ಬೆಳಗ್ಗೆ 9:30 ದೇವಿಗೆ ಪೊಂಗಾಲ, June 6 ಸಂಜೆ 5:30 ಬಲಿಬಿಂಬದ ಮೆರವಣಿಗೆ, ಇನ್ನಿತರ ಪೂಜಾ ಕೈಂಕರ್ಯಗಳು ನಡೆಯಲಿದೆ. ಸರ್ವ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಕೃಷ್ಣ ವಿದ್ಯಾಮಂದಿರ ಸಿದ್ದಾಪುರ ಶ್ರೀ ಭಗವತಿ ದೇವಸ್ಥಾನದವರು ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ.